ಪರ್ವತಾರೋಹಣ ಸಪ್ತಾಹದ ಮೂರನೇ ಭಾಗ. ಸಪ್ತಾಹ ಮೂಲ್ಕಿ ಸ್ಮರಣೆಗಳೊಡನೆ ಪರ್ವತಾರೋಹಣ ಸಪ್ತಾಹದ ಮೊದಲ ಕಾರ್ಯಕ್ರಮ ಕಳೆದ ವಾರ ಹೇಳಿದಂತೆ ಮಂಗಳೂರಿನದು ಹಗಲು ಪೂರ್ತಿ ನಡೆದಿತ್ತು. ಉಳಿದ ಐದು ದಿನ ಅಂದರೆ ಕ್ರಮವಾಗಿ ಉಡುಪಿಯ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್, ಮುಲ್ಕಿಯ ವಿಜಯ ಕಾಲೇಜ್, ಪುತ್ತೂರಿನ ವಿವೇಕಾನಂದ ಕಾಲೇಜು, ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜು ಮತ್ತು ಮೂಡಬಿದ್ರೆಯ ಮಹಾವೀರ ಕಾಲೇಜುಗಳಲ್ಲಿ ಅಪರಾಹ್ನದಲ್ಲಷ್ಟೇ ನಡೆಯುತ್ತಿತ್ತು. ಕಲಾಪಗಳನ್ನು ಮುಗಿಸಿ ನಾವು ಮಂಗಳೂರಿಗೆ ಮರಳುತ್ತಿದ್ದೆವು. ಕೊನೆಯದು ವಿಜಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನದು ಮಾತ್ರ ವಿಶೇಷಪಟ್ಟದ್ದು. ಅದು ಲೆಕ್ಕಕ್ಕೆ ಅಪರಾಹ್ನವೇ ಶುರುವಾದರೂ ಮರುದಿನ ಸಂಜೆಯವರೆಗೂ ವ್ಯಾಪಿಸುವುದಿತ್ತು. ಸಪ್ತಾಹದ ಎರಡನೇ ದಿನದ ಕಲಾಪ ಉಡುಪಿಯ MGMನದು. ಅವಿಭಜಿತ ದಕ ಜಿಲ್ಲೆಯ ಸಾಂಸ್ಕೃತಿಕ ವಕ್ತಾರ, ಮಹಾಸಂಘಟಕ, ಸಾಹಿತಿ, ನನ್ನ ಲೆಕ್ಕಕ್ಕೆ ತಂದೆಯ ಆತ್ಮೀಯ ಗೆಳೆಯ, ಸಹಜವಾಗಿ ನನ್ನ ಅಂಗಡಿಯ ಮಹಾಪೋಷಕ ಪ್ರೊಫೆಸರ್ ಖುಷಿ ಹರಿದಾಸ್ ಭಟ್ರು ಅಂದು MGM ಕಾಲೇಜಿನ ಪ್ರಾಂಶುಪಾಲ. ಅವರು ಶಿವರಾಮ ಕಾರಂತರ ಷಷ್ಠ್ಯಂತ್ಯ ಕಲಾಪವನ್ನು ನಭೂತೋ ಎಂಬಂತೆ ನಡೆಸಿಕೊಟ್ಟ ಕಾಲದಿಂದ ಅಂದರೆ 1969 ಇಂದಿನವರೆಗೂ ಖುಷಿಯವರ ನೆರಳಿನ ಮತ್ತು ಸ್ಮೃತಿಯ MGM ಕಾಲೇಜು ವಠಾರದಲ್ಲಿ ಯಾವುದೇ ಕಾರ್ಯ ಭಾಗಿಯಾಗುವುದೆಂದರೆ ನನಗೆ ಸ್ವಂತ ಮನೆಯೊಳಗೆ ಆಡಿದಷ್ಟೇ ಉಲ್ಲಾಸದಾಯಕ. ಆ ಕಾಲದಲ್ಲಿ MGM ವಠಾರದಲ್ಲಿ ಅಥವಾ ಸನಿಹದಲ್ಲೂ ಕನಿಷ್ಠ ಎರಡು ಮಾಳಿಗೆಯ ಕಟ್ಟಡ ಅಥವಾ ದರೆ ಇಲ್ಲದ್ದು ನಮ್ಮ ಶಿಲಾವರೋಹಣ ಅಥವಾ ನದಿ ದಾಟುವ ಪ್ರದರ್ಶನಕ್ಕೆ ರೋಮಾಂಚನದ ಸ್ಪರ್ಶ ಕೊಡುವಲ್ಲಿ ಕೊರತೆಯಾಗಿ ಕಾಡಿತು. ಆದರೇನು, ಸ್ವತಃ ಖುಷಿಯವರೇ ನಿಂತು ನೋಡಿ ಸಭೆಯಲ್ಲಿ ಮಾತಾಡಿ ಧಾರಾಳ ಪ್ರೋತ್ಸಾಹ ನೀಡಿದ್ದರು. ಅಲ್ಲಿ ನಾನು ನಮ್ಮ ಬಳಗದ ಅದುವರೆಗಿನ ಜಮಾಲಾಬಾದ್ ಏರೋಣದ ಸಾಹಸಕಥನವನ್ನೇ ಕೊಟ್ಟೆ. ಮೂರನೇ ದಿನದ ಕಲಾಪದ ಪಾಲುದಾರ ಮುಲ್ಕಿಯ ವಿಜಯ ಕಾಲೇಜು. ಇಲ್ಲಿನ ದೈಹಿಕ ಹಾಗೂ ಕ್ರೀಡಾ ಕಲಾಪಗಳ ಅಧ್ಯಾಪಕ ಬಾಳಿಗರು ಹಿಂದೆ ಮಡಿಕೇರಿಯಲ್ಲಿ ನನ್ನ ತಂದೆಯ ಸಹೋದ್ಯೋಗಿ ಮಿತ್ರರೇ ಆಗಿದ್ದವರು. ಅವರ ಪಾತ್ರವೇನಿತ್ತೆಂದು ಇಂದು ನನಗೆ ಮರೆತು ಹೋಗಿದೆ. ಆದರೆ ಮೊದಲ ಪತ್ರ ವ್ಯವಹಾರದಿಂದ ತೊಡಗಿ ಕೊನೆಯ ದಿನದ ನೀವೇ ಅನುಭವಿಸಿ ಕಲಾಪದವರೆಗೂ ಅತ್ಯುತ್ಸಾಹದ ಭಾಗಿದಾರಿಕೆಯನ್ನು ಕೊಟ್ಟವರು ಕಾಲೇಜಿನ ಭೌತಶಾಸ್ತ್ರ ಪ್ರಾಧ್ಯಾಪಕ, ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯವನ್ನು ಬೆಳೆಸುವಲ್ಲಿ ನನ್ನ ತಂದೆಗೆ ತೀರಾ ಆತ್ಮೀಯರಾದ ಖ್ಯಾತಿವಂತ ಲೇಖಕ ಅಡ್ಡಿರಡ್ಕ ಕೃಷ್ಣಭಟ್ರು. ಕಾಲೇಜಿನ ಒಳಾಂಗಣದ ಗೋಡೆಯ ಎತ್ತರ ಶಿಲಾವರೋಹಣಕ್ಕೂ ಎರಡನೇ ಮಾಳಿಗೆಯ ಎದುರು ಬದುರು ಬಾಲ್ಕನಿಗಳ ನಡುವೆ ನದಿ ದಾಟುವ ಕಲಾಪಕ್ಕೂ ಸಿಕ್ಕ ಅವಕಾಶ ನಮ್ಮ ಪ್ರದರ್ಶನಗಳಿಗೆ ಹೆಚ್ಚಿನ ಆಕರ್ಷಣೆಯನ್ನು ಕೊಟ್ಟಿತು. ನಾವು ಮುಂದಾಗಿಯೇ ಪತ್ರಿಕಾ ಪ್ರಕಟಣೆ ಮತ್ತು ಆಮಂತ್ರಣಗಳಲ್ಲಿ ಸಾರ್ವಜನಿಕರನ್ನು ಸಪ್ತಾಹದ ಕೊನೆಯ ಕಲಾಪ ನೀವೇ ಅನುಭವಿಸಿಗೆ ಕರೆದಿದ್ದೆವು. ಅದನ್ನು ನಾವು ಹೋದ ಏಳು ಕಾಲೇಜು ಕಲಾಪಗಳಲ್ಲಿ ಮತ್ತೊಮ್ಮೆ ಘೋಷಿಸಿ ಭಾಗಿಯಾಗುವ ಉತ್ಸಾಹಿಗಳ ಹೆಸರನ್ನು ದಾಖಲಿಸಿಕೊಳ್ಳುತ್ತಿದ್ದೆವು. ಮುಲ್ಕಿಯಲ್ಲಿ ಹೀಗೆ ಬರಲಿದ್ದ ಮಕ್ಕಳ ನೇತೃತ್ವವನ್ನು ಸ್ವತಃ ಅಡ್ಡ್ಯಾಣಕ ಕೃಷ್ಣಭಟ್ಟರೇ ವಹಿಸಿಕೊಂಡದ್ದು ಅವಿಸ್ಮರಣೀಯ. ಅಲ್ಲಿನ ಸಭಾ ಕಲಾಪದಲ್ಲಿ ನಾನು ಹಿರಿಮರದುಪ್ಪೆ ಕೇಳಿದ್ದೀರಾ ಎಂದೇ ಭಾಷಣಿಸಿದ್ದೆ. ಸಪ್ತಾಹದ ಒಟ್ಟಾರೆ ಪರಿಣಾಮವನ್ನು ಕಿಂಚಿತ್ ಪ್ರತಿಫಲಿಸುವಂತೆ ಮುಖ್ಯವಾಗಿ ಬಂದ ಲೇಖನಗಳು ಮುಲ್ಕಿಯವೇ ಎನ್ನುವುದನ್ನು ನಾನಿಲ್ಲಿ ಸಂತೋಷದಿಂದ ದಾಖಲಿಸುತ್ತಿದ್ದೇನೆ. ವಿಜಯ ಕಾಲೇಜಿನ 1981 ವಾರ್ಷಿಕ ಸಂಚಿಕೆಯಲ್ಲಿ ದ್ವಿತೀಯ BSc ವಿದ್ಯಾರ್ಥಿನಿ ಶಶಿಕಲಾ ಜಾಯಸರಿಗೆ ಏರುಕಲ್ಲು ಆರೋಹಣ ಸದಾ ಮರುಕೊಳಿಸುವ ನೆನಪಾಗಿ ಹರಿದು ಬಂದರೆ ಅದೇ ತರಗತಿಯ ರಾಮಚಂದ್ರ ಆಚಾರ್ಯರಿಗೆ ಬಾಗಿಗಳ ಹೆಮ್ಮೆಯಾಗಿ ಉಳಿದಿದೆ. ಎಲ್ಲವನ್ನೂ ಹಿಂದೆ ನಿಂತು ನಡೆಸಿಕೊಟ್ಟ ಅಡ್ಡಿನಡ್ಕ ಕೃಷ್ಣಭಟ್ಟರು ಅದೇ ವಿನಯದಲ್ಲಿ ಪುಟ್ಟ ಸಂಪಾದಕೀಯ ಟಿಪ್ಪಣಿಯಂತೆ ನೋಡದ ಕಾಡನ್ನು ತೆರೆದಿಟ್ಟಿದ್ದಾರೆ. ಇಂದು ಕೃಷ್ಣಭಟ್ಟರು ಸಪತ್ನೀಕರಾಗಿಯೇ ವೃದ್ಧಾಪ್ಯವನ್ನು ಬೆಳಗಾವಿಯಲ್ಲಿ ತಮ್ಮ ಮಗಳ ಸಂಸಾರದೊಂದಿಗೆ ಕಳೆಯುತ್ತಿದ್ದಾರೆ. ಶಶಿಕಲಾ ಜಾಯಸ್ ಹಾಗೂ ರಾಮಚಂದ್ರ ಆಚಾರ್ಯರು ಜೀವನ ಶಾಲೆಯ ಯಾವ ಮೂಲೆಯಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೋ ನಾ ಕಾಣೆ. ಓದುಗರಲ್ಲಿ ಪರಿಚಯಸ್ಥರಿದ್ದರೆ ದಯವಿಟ್ಟು ಅವರಿಗೆ ಈ ಲೇಖನದ ಸೇತು ಕೊಡಬೇಕಾಗಿ ವಿನಂತಿ. ಸದ್ಯ ಆ ಮೂವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಅವರ ಲೇಖನಗಳ ಯಥಾಪ್ರತಿಯನ್ನು ಕೊಡುತ್ತಿದ್ದೇನೆ. ಏರುಕಲ್ಲು ಆರೋಹಣ. ಒಂದು, ಮರುಕೊಳಿಸುವ ನೆನಪು, ಶಶಿಕಲಾ ಜಾಯಸ್. ಬಾಲ್ಯದಲ್ಲಿ ಗುಡ್ಡ ಬೆಟ್ಟಗಳನ್ನು ನೋಡಿದಾಗ ಮನಸ್ಸು ಹುಚ್ಚೆದ್ದು ಕುಣಿದದ್ದುಂಟು. ಚಿಕ್ಕ ಪುಟ್ಟ ಗುಡ್ಡಗಳನ್ನು ಹತ್ತಲು ಪ್ರಯತ್ನಿಸಿದ್ದೂ ಉಂಟು. ಆದರೆ 9/12/1980 ಮಂಗಳವಾರ ಕಲ್ಪನೆಯ ಮರಿ ಮೊಟ್ಟೆಯಿಂದ ಹೊರಬಂದು ರೆಕ್ಕೆ ಪುಕ್ಕ ಬಿಚ್ಚಿ ನರ್ತಿಸಿತು. ನಮ್ಮ ಕಾಲೇಜಿನಲ್ಲಿ ಅಂದು ಆರೋಹಣ ತಂಡದವರ ಕೃತಕ ಪರ್ವತಾರೋಹಣ ಪ್ರದರ್ಶನವಿತ್ತು. ಶ್ರೀಯುತರಾದ ಅಶೋಕವರ್ಧನ, ಕಿರಣ್ ಕುಲಕರ್ಣಿ, ಅಡ್ಡೂರು ಸೂರ್ಯನಾರಾಯಣ ರಾವ್, SD ಕೀರ್ತಿ, BK ಶರತ್, ಸುಬ್ರಾಯ ಕಾರಂತ, ಯಜ್ಞ, ಹಾಗೂ ಪ್ರಾಧ್ಯಾಪಕಿ ಸುಧಾರವರ ತಂತ್ರ ಪ್ರದರ್ಶನ ನೋಡಿ ಮೈ ನವಿಲೆದ್ದಿತು. ಮನದ ತುಡಿತ ತಡೆಯಲಾರದೆ ಅಶೋಕವರ್ಧನರಲ್ಲಿ ಹೆಸರು ನೋಂದಾಯಿಸಿಯೂ ಆಯಿತು. ಆದರೆ ಪರ್ವತ ಏರುವ ಮೊದಲು 14 ಮೈಲು ನಡೆಯಬೇಕೆಂದಾಗ ಮಾತ್ರ ಉತ್ಸಾಹದ ಬೆಲೂನಿಗೆ ಎಲ್ಲೋ ತೂತು ಬಿದ್ದಂತಾಯಿತು. ಆದರೂ ಮನೋಸ್ಥೈರ್ಯದ ಬಲದಿಂದ ನಿರ್ಧರಿಸಿಯೂ ಆಯಿತು. ಮುಂದಿನ ಪ್ರಶ್ನೆ ಮನೆಯವರ ಅನುಮತಿ ಪಡೆಯುವುದು. ಕೊನೆಗೆ 10 ಕರೆದು ಅನುಮತಿ ಪಡೆದಾಗ ಏರುಕಲ್ಲಿಗೆ ಉಳಿದುದು ಒಂದೇ ಗೇಣು. 13/12/1980 ಶನಿವಾರ ಮಧ್ಯಾಹ್ನ ಮುಲ್ಕಿ ಬಸ್ ಸ್ಟ್ಯಾಂಡಿನಿಂದ ನಮ್ಮ ಪ್ರಯಾಣ ಆರಂಭವಾಯಿತು. ಮಂಗಳೂರಿಗಾಗಿ ನಾವು ಉಜಿರೆ ಮಂಜುನಾಥೇಶ್ವರ ಕಾಲೇಜಿಗೆ ತಲುಪಿದಾಗ ಕತ್ತಲು ಕವಿಯ ತೊಡಗಿತ್ತು. ಅಂತೆಯೇ ಬಸ್ ಪ್ರಯಾಣಕ್ಕೆ ಸುಸ್ತಾದ ನಮ್ಮನ್ನು ಇನ್ನೂ 14 ಮೈಲು ನಡೆದು ಗುಡ್ಡ ಹತ್ತೋದು ಹೇಗಪ್ಪಾ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಸಮಾರೋಪ ಭಾಷಣ ನಡೆಯುತ್ತಿತ್ತು. ತಂಡದವರೊಡನೆ ಕುಶಲೋಪರಿಯಾದ ಬಳಿಕ ಕಿಂಚಿತ್ ವಿಶ್ರಾಂತಿ ಪಡೆಯಲು ಅಲ್ಲಿಯ ಗೆಳತಿಯರು ವಿದ್ಯಾರ್ಥಿನಿ ನಿಲಯಕ್ಕೆ ಕರೆದೊಯ್ದರು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಂದ ಪುನಃ ಕಾಲೇಜಿಗೆ ಬಂದೆವು. ನಮ್ಮ ಪರ್ವತಾರೋಹಣ ಸಾಹಸಕ್ಕೆ ಭಾಗಿಗಳಾಗಲು ಒಟ್ಟು 94 ಮಂದಿ ನೆರೆದಿದ್ದರು. ಅವರಲ್ಲಿ 14 ಮಂದಿ ಮಹಿಳೆಯರು, ಅಂದರೆ 10 ಮಂದಿ ವಿದ್ಯಾರ್ಥಿನಿ ಹಾಗೂ 4 ಮಂದಿ ಪ್ರಾಧ್ಯಾಪಿಕೆಯರು. ಅಶೋಕವರ್ಧನರು ಕಾರ್ಯಕ್ರಮವನ್ನು ವಿವರಿಸಿ ಸೂಚನೆಗಳನ್ನು ನೀಡಿದರು. ನಮ್ಮ ದಂಡಯಾತ್ರೆ ಆರಂಭವಾದಾಗ ರಾತ್ರಿ 9:15. ಮಾಜಿ ಸೈನಿಕ ಕಿರಣ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಮ್ಮ ಸೇನೆ ಮುಂದೆ ಸಾಗುತ್ತಿತ್ತು. ಪ್ರಾರಂಭದಲ್ಲಿ ಉತ್ಸಾಹದಿಂದ ಹಾಡುತ್ತಾ ನಾವು ಮುಂದೆ ಸಾಗಿದೆವು. ಲಾವಣಿ, ವೀರಗೀತೆ, ದೇಶಭಕ್ತಿ ಗೀತೆ, ಸಿನಿಮಾ ಹಾಡು, ಇನ್ನೇನೇನೋ ಕಿರಿಚುತ್ತಿದ್ದವು. ಒಮ್ಮೆ ಅಯ್ಯಪ್ಪ ಭಕ್ತರಾದರೆ ಇನ್ನೊಮ್ಮೆ ಚಳವಳಿಯ ರೈತರು, ಮಗದೊಮ್ಮೆ ವಲಸೆ ಬಂದ ನಿರಾಶ್ರಿತರು. ನಾಯಿಗಳು ಬೊಗಳಿದಾಗ ನಾವೇ ಅವುಗಳ ಭಾಷೆಯಲ್ಲಿ ಮಾತಾಡಿ ಬಾಯಿ ಮುಚ್ಚಿಸಿದೆವು. ಅಂಧಕಾರದ ಆ ಗಂಟೆಗಳಲ್ಲಿ ಮೋಹಿನಿ ಭೂತ ಪ್ರೇತಗಳಂತೆ ಅಣಕಿಸಿದೆವು. ನರಿಗಳಂತೆ ಊಳಿಟ್ಟೆವು. ನಿಸ್ಸಾರ್ ಅಹಮದರ ಕುರಿಗಳು ಸರ್ ಕುರಿಗಳೂ ಆದೆವು. ಯಾವುದಾದರೂ ವಾಹನ ಬಂದಾಗ ಅದರಲ್ಲಿ ನುಸುಳಿ ಯಾರಾದರೂ ಹಿಂತೆರಳಿದರೋ ಎನ್ನುವ ಸಂಶಯ ದೃಷ್ಟಿ ನಮ್ಮದು. ಚಳಿ ಇರಬಹುದೆಂದು ತಂದ ಬೆಚ್ಚನೆಯ ಉಡುಪುಗಳ ಅವಶ್ಯಕತೆಯೇ ಕಾಣಬರಲಿಲ್ಲ. ಮೇಲೆ ನಕ್ಷತ್ರ ಸುತ್ತಲೂ ಅಂಧಕಾರದಲ್ಲಿ ಮುಳುಗಿದ್ದರೂ ಮುದಗೊಳಿಸುವ ಪ್ರಕೃತಿ ಝರಿಗಳ ನಿನಾದ ಆಲಿಸುತ್ತಾ ಮುನ್ನಡೆದವು. ಇದೊಂದು ಕಠಿಣತರ ಸೈನಿಕ ತರಬೇತಿ ಎಂದರೆ ತಪ್ಪಾಗಲಾರದು. ದಣಿದಾಗ ರಸ್ತೆಯೇ ಹಂಸತೂಲಿಕಾ ತಲ್ಪ, ಅದರಲ್ಲಿ ಪವಡಿಸಿ ಉಲ್ಕಾಪಾತವನ್ನು ಅವಲೋಕಿಸಿದೆವು. ಬೆನ್ನ ಮೇಲಿನ ಗಂಟಿನಿಂದ ನೀರು ತಿಂಡಿ ಖರ್ಚಾಗತೊಡಗಿತು. ಕೇವಲ 5 ಮಿನಿಟ್ ವಿಶ್ರಾಂತಿಯ ಬಳಿಕ ನಡೆ ಮುಂದೆ ನಡೆ ಮುಂದೆ 10-6 ಹ್ಯಾರ್ಪಿನ್ ತಿರುವುಗಳನ್ನು ದಾಟಿ ಏರಿನಲ್ಲಿ ಏರಿ ಬಂದಾಗ ಶೂನೊಂದಿನ ಘರ್ಷಣೆಯಿಂದ ಕಾಲುಗಳು ಹಾಡತೊಡಗಿದವು. ಆದರೆ ಕೇಳಲು ಸಮಯವೆಲ್ಲಿ? ಕೊನೆಯ ತಿರುವು ದಾಟಿ ಬಂದಾಗ ಇನ್ನು ಕಾಡಿನೊಳಗೆ ಕೇವಲ 1 ಕಿಲೋಮೀಟರ್ ನಡೆದರೆ ನಮ್ಮ ರಾತ್ರಿಯ ಲಾಡ್ಜ್ ಸೇರಬಹುದೆಂದು ಸೂಚನೆ ಸಿಕ್ಕಿ ಸಂತೋಷವೆನಿಸಿತು. ಒಬ್ಬರ ಹಿಂದೆ ಒಬ್ಬರಂತೆ ನಮ್ಮ ಶಿಸ್ತಿನ ಇರುವೆ ಸಾಲು ರಸ್ತೆ ಬಿಟ್ಟು ಕಾಡು ಹೊಕ್ಕಿತು. ಆದಿತ್ಯವಾರ ಬೆಳಗ್ಗಿನ 3 ಗಂಟೆಗೆ ನಮಗೆ ಶಿಬಿರ ಅಗ್ನಿ ತೋರಿ ಬಂತು. ವರ್ಧನರು ಆಗಲೇ ಒಲೆ ಹೂಡಿ ಚಹಾ ಮಾಡಿ ನಮ್ಮನ್ನು ಎದುರು ನೋಡುತ್ತಿದ್ದರು. ಗಡಬಡಿಸಿ ಚಹಾ ಕುಡಿದು 2 ತಾಸಿನ ನಿದ್ದೆಗಾಗಿ ಮರದ ಬುಡಗಳನ್ನೂ ಬಂಡೆಗಳನ್ನೂ ಆಶ್ರಯಿಸಿದೆವು. ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ನಮಗಾರಿಗೂ ಲೋಕದ ಪರಿವೇ ಇರಲಿಲ್ಲ. ಶಿಬಿರಾಗ್ನಿ ಹಾಗೂ ಆರೋಹಣದ ಸದಸ್ಯರೇ ಪಹರೆ ನಡೆಸುತ್ತಿದ್ದುದರಿಂದ ನಮಗೆ ನಿಶ್ಚಿಂತೆ. 5:30 ಬೆಳಗಿನ ಉಪಹಾರ ತಯಾರಿಯಲ್ಲಿದ್ದವರ ಮಾತುಗಳಿಂದ ಅಲ್ಲೇ ಸಮೀಪದಲ್ಲಿ ಮಲಗಿದ್ದ ನಮಗೆ ಎಚ್ಚರವಾಯಿತು. ಆದರೂ ಚಳಿಗೆ ಏಳಲು ಮನಸ್ಸಾಗದೆ ಮುದುರಿ ಮಲಗಿ ಎಲ್ಲ ಸಿದ್ಧವಾದ ಮೇಲೆ ಮೆಲ್ಲನೆ ಹೊದಿಕೆಯಿಂದ ಹೊರಬಂದೆವು. ದಂತಮಾರ್ಜನ ಪೂರೈಸಿ ಉಪಹಾರ ಹೊಡೆದು ಪ್ರಕೃತಿ ಕರೆ ಮುಗಿಸಿ ಗಂಟುಗಳನ್ನು ಬೆನ್ನಿಗೇರಿಸಿ ಸಜ್ಜಾದಾಗ 6:30. ಯಜ್ಞರು ನಮ್ಮಿಂದ ಬೀಳ್ಕೊಟ್ಟು ಹಿಂದಕ್ಕೆ ಹೊರಟರು. ಹಿಂದಿನ ದಿನದ ಅಂದಾಜಿನ ಪ್ರಕಾರ ನಾವು ಹಿಂದಿರುಗಬೇಕಾಗಿತ್ತು. ಆದರೆ ಹವೆಯ ಪ್ರಭಾವವೋ ಬಲಿತ ಮನೋಸ್ಥೈರ್ಯವೋ ವಿಪರೀತ ಆಯಾಸವಾಗುತ್ತಿರಲಿಲ್ಲ. ಯಜ್ಞರನ್ನು ಕಳುಹಿಸಿ ನಾವು ಹತ್ತಲು ಆರಂಭಿಸಿದೆವು. ಸಸ್ಯವರ್ಗದ ಪರಿಚಯ ಮಾಡಿಕೊಡಲು ನಮ್ಮೊಂದಿಗೆ ಉಜ್ರೆಯ ಪ್ರಾಧ್ಯಾಪಕಿ ಇದ್ದರು. ರಸ್ತೆಯಲ್ಲಿ ನಡೆದಷ್ಟು ಸುಲಭವಾಗಿಲ್ಲದಿದ್ದರೂ ಕಾಡಿನಲ್ಲಿ ಏರುವುದು ಅಷ್ಟೊಂದು ತ್ರಾಸವೆನಿಸಲಿಲ್ಲ. ಅಂತೂ ಏರುಕಲ್ಲಿನ ಶಿಖರ ಪ್ರದೇಶದ ಬಂಡೆಗಳ ಬುಡಕ್ಕೆ ಬಂದಾಗ 9:00. ಓಹ್, ಸುತ್ತಲಿನ ದೃಶ್ಯ ಅದೆಷ್ಟು ಸುಂದರ! ಸುತ್ತಲ ಗುಡ್ಡೆಗಳು ಸೂರ್ಯಕಿರಣಗಳಿಂದ ಮಿಂದು ಅಲೌಕಿಕ ಸೌಂದರ್ಯದಿಂದ ವಿರಾಜಿಸುತ್ತಿದ್ದುವು. ಅದನ್ನು ನೋಡಿಯೇ ತಿಳಿಯಬೇಕಲ್ಲದೆ ಪದಗಳಿಂದ ವಿವರಿಸುವುದು ಕಠಿಣ ಸಾಧ್ಯ. ಏರುಕಲ್ಲಿನ ಪದತಲದಲ್ಲಿ ವರ್ಧನರು ಏರುವ ವಿಧಾನ ತಿಳಿಸಿಕೊಟ್ಟರು. ಆಗ ಪ್ರಾಧ್ಯಾಪಕ ಅಡ್ಡಿಮಿಡಕ ಕೃಷ್ಣಭಟ್ಟರು ಹೇಳಿದ ಮಾತೊಂದು ನೆನಪಿಗೆ ಬಂದಿತು. ಪರ್ವತಾರೋಹಣ ನಮಗೂ ಪ್ರಕೃತಿಗೂ ನಡೆಯುವ ಅಂಪೈರ್ ಇಲ್ಲದ ಆಟ. ಆದುದರಿಂದ ನಮ್ಮ ತಪ್ಪಿಗೆ ನಾವೇ ಜವಾಬ್ದಾರರು. ಈ ಆಟ ಆಡಲು ತುಂಬಾ ಜಾಗರೂಕರಾಗಿರಬೇಕು. ಒಬ್ಬರ ಹಿಂದೆ ಮತ್ತೊಬ್ಬರಂತೆ ನಡುವಿಗೆ ಜೀವತಂತು ಸುತ್ತಿ ಮೇಲೇರತೊಡಗಿದೆವು. ಮೊದಮೊದಲು ಹೆದರಿಕೆಯಾದರೂ ನಾವು ಸಾಹಸಿಗಳನ್ನು ನೆನಪಾಗಿ ಹೆದರಿಕೆ ಕಾಲ್ಕಿತ್ತಿತು. ತಂಡದ ಮಹಿಳಾ ಸದಸ್ಯರಲ್ಲಿ ಮೊದಲಿಗಳಾಗಿ ಏರುಗಲ್ಲನೆತ್ತಿ ಮೆಟ್ಟಿ ನಿಂತಾಗ ಪಟ್ಟ ಕಷ್ಟ ಸಾರ್ಥಕವೆನಿಸಿತ್ತು. ಮೊದಲೇರಿದ್ದ ಮಿತ್ರರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದಾಗ ಸ್ವಲ್ಪ ಜಂಬವೂ ಬಂದಿತ್ತೆನ್ನಿ. ಎಲ್ಲರೂ ಏರುಕಲ್ಲ ಮೇಲೆ ಸೇರಿದಾಗ ಮಧ್ಯಾಹ್ನ 12:30 ಮುಂದೇನು? ಉದರ ಪೂಜೆ, ಮತ್ತಿನ್ನೇನು? ಚಪಾತಿ ಪಲ್ಯದ ಊಟ ಸಾಗಿತ್ತು. ಎಳೆ ಮಕ್ಕಳಂತೆ ಬೆಲ್ಲಕ್ಕಾಗಿ ಕಚ್ಚಾಡಿದ ದೃಶ್ಯ ನಯನ ಮನೋಹರ. ಕೇವಲ ಕೆಲವೇ ಗಂಟೆಗಳ ಒಡನಾಟದಿಂದ ಎಷ್ಟೋ ಅಪರಿಚಿತರು ಒಂದೇ ಮನೆಯವರಂತಾಗಿದ್ದೆವು. ಏರುಗಲ್ಲಿನ ಮೇಲೆ ವಿವಿಧ ಭಂಗಿಗಳಲ್ಲಿ ಫೋಟೋ ತೆಗೆಸಿಕೊಂಡೆವು. ಏರುಕಲ್ಲಿನ ನೆನಪಿನ ಕುರುವಾಗಿ ಸಿಲ್ವರ್ ಫರ್ನ್ ನನ್ನ ಚೀಲವೇರಿ ಕುಳಿತಿತ್ತು. ಕಲ್ಲಿನ ಒಡಲಲ್ಲಿ ಕಾಲೇಜಿನ ನಮ್ಮ ಹೆಸರು ಕೆತ್ತಿ ಶಿಲ್ಪಿಗಳೂ ಆದೆವು. ಇನ್ನು ಅವರೋಹಣ. ಏರುಕಲ್ಲನ್ನಗಲಲು ಮನಸ್ಸೇ ಇದ್ದಿಲ್ಲ. ಇಂತಹ ಉಲ್ಲಾಸ ನೀಡುವ ಸ್ವರ್ಗದಾಣವಾಗಿತ್ತದು. ಬೇಸರದಿಂದ ವಿದಾಯ ಹೇಳಿ ಶೋಲ್ಡರ್ ಬಿಲೆ ತಂತ್ರದ ಮೂಲಕ ಏರುಕಲ್ಲಿನಿಂದ ಇಳಿದೆವು. ಆಗಲೇ ಮುಸ್ಸಂಜೆಯಾಗುತ್ತಿದ್ದ ಕಾರಣ ಎಲ್ಲರಿಗೂ ಕಾಯಲು ವ್ಯವಧಾನವಿರಲಿಲ್ಲ. ಪಂಚಮಂ ಕಾರ್ಯಸಿದ್ಧಿ ಎಂದ ನಾವು ವಿಜಯ ಕಾಲೇಜಿನ ಬಳಗದ ಐವರು ಆರೋಹಣದ ಕಾರ್ಯಕರ್ತರಿಂದ ಬೀಳ್ಕೊಂಡೆವು. ಕುಂದಾಪುರ ಕಾಲೇಜಿನವರು ಜೊತೆಗೂಡಿದರು. ಸ್ವಲ್ಪ ದೂರ ಕ್ರಮಿಸಿದ ಬಳಿಕ ಕುಂದಾಪುರದ ಒಬ್ಬರೇ ವಿದ್ಯಾರ್ಥಿ ನಮ್ಮೊಂದಿಗಿದ್ದರು. ಉಳಿದವರು ನಾಪತ್ತೆ. ಗೂಬೆಯೊಂದು ಆಗಲೇ ಕೂಗಬೇಕೇ? ದಾರಿಯೂ ತಪ್ಪಿತ್ತು. ನಾವು 6 ಮಂದಿಯೂ ಕಾಡು ಮನುಷ್ಯರಂತೆ ಬೊಬ್ಬಿಡುತ್ತಾ ಕಿರುಚುತ್ತಾ ಹೋಗುತ್ತಿದ್ದೆವು. ನಮ್ಮ ಪ್ರಶ್ನೆ ನಮಗೆ ಬೂಮ್ ರ್ಯಾಂಗ್ನಂತೆ ಹಿಂದೆ ಬರುತ್ತಿತ್ತು. ಪ್ರತಿಧ್ವನಿಯಿಂದಲ್ಲ, ಕುಂದಾಪುರದ ತಂಡದಿಂದ. ನಮ್ಮ ಕಷ್ಟಗಳಿಗೆ ಕಿರೀಟ ಬಿಡಲು ತಣ್ಣೀರ ಗುಗ್ಗು, ತುರಿಕೆ ಸೊಪ್ಪು, ನಂಜಿನ ಬಳ್ಳಿಗಳು ಶರ್ಟಿನ ಉದ್ದ ತೋಳುಗಳನ್ನು ಲೆಕ್ಕಿಸದೆ ಸಂಪರ್ಕಕ್ಕೆ ಬಂದಾಗ ಮನಸ್ಸಿನ ಶಾಂತತೆ ಕಾಡತೊಡಗಿತ್ತು. ಜಿಗಣೆಯ ಕಾಟ ಬೇರೆ. ಇತ್ತ ದಾರಿಯೂ ಸಿಗುತ್ತಿಲ್ಲ. ನಮ್ಮ ಬಂಡ ಧೈರ್ಯವೆಲ್ಲ ಮೆಲ್ಲನೆ ಕರಗತೊಡಗಿತು. ಕುಂದಾಪುರದವರು ಟೆಲಿಪತಿಯ ಮೂಲಕ ತಾಯಿಗೆ ಸಂದೇಶ ಕಳುಹಿಸಲು ಪ್ರಾರಂಭಿಸಿದ್ದರು. ಅಮ್ಮ, ನಿನ್ನ ಮಗ ಇವತ್ತು ಮನೆಗೆ ಬರೋದಿಲ್ಲ. ನಮ್ಮದು ಅದೇ ಅವಸ್ಥೆ. ಇದ್ದ ಬ್ರೆಡ್ಡನ್ನೆಲ್ಲ ಗುಡ್ಡದಲ್ಲಿ ಹಂಚಿ ತಿಂದದ್ದಾಗಿತ್ತು. ಅವರಿಗೆಲ್ಲ ಮುಂದಿನ ಪ್ರಶ್ನೆ ಕಾಡುತ್ತಿದ್ದರೆ ನಾನು ಹುಚ್ಚು ನಗು ನಗುತ್ತಿದ್ದೆ. ಏಕೆಂದರೆ ಕೃಷ್ಣಭಟ್ಟರ ನಾಯಕತ್ವದಲ್ಲಿ ಮಿತ್ರರ ಸ್ನೇಹಪೂರ್ಣ ವ್ಯವಹಾರದಿಂದ ನನಗೆ ಮನೆಯಲ್ಲಿದ್ದಂತೆಯೇ ಅನುಭವವಾಗುತ್ತಿತ್ತು. ಅಂತೂ ಕೃಷ್ಣಭಟ್ಟರು ದೂರದ ರಸ್ತೆಯಲ್ಲಿನ ವಾಹನಗಳ ಹಾರ್ನ್ ಆಲಿಸಿ ಬುದ್ಧಿ ಓಡಿಸಿ ಹಿಂದೆ ಲಾರಿ ಓಡಾಡುತ್ತಿತ್ತೆಂದು ಊಹಿಸಬಹುದಾದ ದಾರಿಯಲ್ಲೇ ಮುಂದೆ ಸಾಗಲು ಸೂಚಿಸಿದಾಗ ಏನೋ ಪರಿಹಾರ ಕಂಡಂತಾಯಿತು. ಅವರು ಹೇಳಿದ್ದು ನಿಜವಾಯಿತು. ಈ ದಾರಿ ನಮ್ಮನ್ನು ಟಾರ್ ರಸ್ತೆಗೆ ಸೇರಿಸಿದಾಗ ಎಲ್ಲರ ಮುಖದಲ್ಲಿ ನಗೆಯ ಸಿಂಚನವಾಯಿತು. ಕುಂದಾಪುರದ ತಂಡದವರು ನಮಗಿಂತ ಮುಂಚೆ ಬಂದು ವಾಹನಗಳನ್ನು ಪ್ರತೀಕ್ಷೆಯಲ್ಲಿದ್ದರು. ಮುಂದೆ ದಾರಿಯಲ್ಲಿ ಸಿಕ್ಕ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನಪಟ್ಟರೂ ವಿಫಲರಾಗಬೇಕಾಯಿತು. ಇನ್ನೂ ದಯಬಾರದೇ ವ್ಯರ್ಥ ವಿಲಾಪವಾಯಿತು. ರಸ್ತೆಗೆ ಅಡ್ಡ ಕುಳಿತು ವಾಹನ ನಿಲ್ಲಿಸುವ ಧರಣಿ ಮುಷ್ಕರವೂ ಆಯಿತು. ಆದರೆ ವಾಹನ ಸಮೀಪಿಸುತ್ತಿದ್ದಂತೆ ನಮಗೆ ಧೈರ್ಯವೆಲ್ಲಿ? ಕೊನೆಗೆ ಇಂಡಿಯನ್ ಆಯಿಲ್ ಲಾರಿಯ ಮಂಗಳೂರಿನ ಡ್ರೈವರ್ರೊಬ್ಬರು ಕರುಣೆ ತೋರಿ ನಮ್ಮನ್ನು ಉಜಿರೆ ತಲುಪಿಸಿದರು. ಲಾರಿ ಪ್ರಯಾಣ ಒಂದು ಹೊಸ ಅನುಭವವೇ. ಉಜಿರೆಯಲ್ಲಿ ಕುಂದಾಪುರ ಬಳಗದಿಂದ ಬೀಳ್ಕೊಂಡಾಗ ನಮ್ಮ ಬಸ್ಸು ರೆಡಿಯಾಗಿತ್ತು. ಮಂಗಳೂರಿಗೆ ಬರುವವರೆಗೂ ಹಾಯಾಗಿ ನಿದ್ದೆ ಮಾಡಿದೆವು. ಅಂತೂ ಮುಲ್ಕಿ ಮುಟ್ಟಿದಾಗ ರಾತ್ರಿ 9:00. ಮನೆಯಲ್ಲಿ ಜೀವಂತ, ಅದು ಏನೂ ಗಾಯಗಳಲ್ಲಿದೆ ಬಂದವಳನ್ನು ನೋಡಿದಾಗ ನೆಮ್ಮದಿಯ ನಿಟ್ಟುಸಿರು ಹೊರಬಿತ್ತು. ಮರುದಿನ ನಾವು ಕಾಲೇಜಿನ ಉಪನ್ಯಾಸಕರಿಂದ ಅಭಿನಂದನೆಗಳನ್ನು ಪಡೆದಾಗ ಧನ್ಯಭಾವ ಆವರಿಸಿತ್ತು. ಕೆಲವರು ಆಶ್ಚರ್ಯದಿಂದ ಹುಬ್ಬು ಏರಿಸಿದರು. ಓಹ್, ತೇನ್ಸಿಂಗ್, ಹಿಲೇರಿ ಮಾರಾಯ. ವಾಗ್ಬಾಣಗಳು ಕಿವಿಗೆ ಬಿದ್ದರೂ ಬೇಸರ ತಾರದೆ ಹೆಮ್ಮೆ ಎನಿಸುತ್ತಿತ್ತು. ತುಡಿಕೆ ಸೊಪ್ಪಿನ ಪ್ರಭಾವ ಮಾತ್ರ ಕೆಲವು ದಿನಗಳವರೆಗೆ ತಣ್ಣೀರು ಸ್ಪರ್ಶವಾದಾಗಲೆಲ್ಲ ಗೊತ್ತಾಗಿ ನೆನಪು ಏರಿಕಲ್ಲಿನದ್ದು ಮರುಕಳಿಸುತ್ತಿತ್ತು. 2. ಭಾಗಿಗಳ ಹೆಮ್ಮೆ, ರಾಮಚಂದ್ರ ಆಚಾರ್ಯ. ನಮ್ಮ ಕಾಲೇಜಿನಿಂದ ಹೊರಟ ಏರುಕಲ್ಲು ಆರೋಹಣ ತಂಡದ ಸದಸ್ಯರಲ್ಲಿ ನಾನೂ ಒಬ್ಬ. ನಮ್ಮ ಸಹಪಾಠಿನಿ ಶಶಿಕಲಾ ಜಾಯ್ಸ್ ಅವರ ಮರುಕಳಿಸುವ ನೆನಪುಗಳು ನಮ್ಮ ತಂಡದ ಯಶಸ್ವಿ ಕಾರ್ಯಕ್ರಮದ ಪರಿಚಯವೂ ಹೌದು. ಅಂದು ಮುಂದೆ ಮುಂದೆ ನಡೆದು ಕಾಡು ಮೇಡನ್ನು ಮೆಟ್ಟಿ ಹಳ್ಳ ತೊರೆಗಳನ್ನು ದಾಟಿ ಬಂದ ನಮ್ಮನ್ನು ಮರುದಿನ ಮುಂಜಾವ 3:30 ಸಮಯಕ್ಕೆ ಏರುಕಲ್ಲು ಬೆಟ್ಟದ ತಪ್ಪಲಿನ ಕಾಡೊಂದು ತನ್ನೊಳಗೆ ನಿರ್ಮಿಸಿದ್ದ ಆ ಶಿಬಿರ ಸ್ಥಾನಕ್ಕೆ ಸ್ವಾಗತಿಸಿದಾಗ ಶ್ರೀಯುತ ಅಶೋಕವರ್ಧನರು ಹೇಳಿದ, ಕಾಡು ಕರೆಕರೆದು ಸ್ವಾಗತಿಸುತ್ತದೆ. ಬಳ್ಳಿಯ ತೋರಣ ಕಟ್ಟಿ, ಚಿಗುರ ಚಪ್ಪರ ಹಾಕಿ, ತರಗೆಲೆಯ ಹಾಸು ಹಾಸಿ, ತಳಿರು ತಂಗಾಳಿ ಬೀಸಿ, ಸುಮವು ಕಂಪ ಸೂಸಿ ಕರೆಯುತ್ತದೆ ಎಂಬ ಮಾತು ನಮ್ಮೆಲ್ಲರ ಅವಿಸ್ಮರಣೀಯ ಅನುಭವದ ಪ್ರತಿಬಿಂಬ. ಕಾಕತಾಳೀಯವೋ ಏನೋ ಎಂಬಂತೆ ನನ್ನ ಹಾಗೂ ನನ್ನ ಗೆಳೆಯ ಸುಬ್ರಹ್ಮಣ್ಯ ಎಂ ಕೆ ಅವರ ಬೂಟುಗಳು ತೊಂದರೆ ಕೊಡುತ್ತಿದ್ದವು. ಬೂಟು ಕಳಚಿದೆವು, ಬ್ಯಾಗಿನಲ್ಲಿಟ್ಟೆವು. ಪರ್ವತಾರೋಹಣ ಪರಿಣತ ವರ್ಧನ್ ಬೂಟುಗಳಿಗೆಲ್ಲವಾದರೆ ಭಾರಿ ತೊಂದರೆಯಾಗಬಹುದು. ಕಾಡಿನಲ್ಲಿ ನಡೆಯುವಾಗ ಕಾಲಿನಡಿಯ ವಿಷಯ ಹೇಳಲಾಗುವುದಿಲ್ಲ, ಏರುಕಲ್ಲು ಏರುವುದು ಕಷ್ಟ ಎಂದರು. ನಾವಿಬ್ಬರು ಧೃತಿಗೆಡದೆ 19 ಮೈಲು ಕಾಲ್ನಡಿಗೆ ಹಾಗೂ ಏರುಕಲ್ಲು ಆರೋಹಣ ಬರೀ ಕಾಲಿನಲ್ಲಿ ಯಶಸ್ವಿಯಾಗಿ ಮುಗಿಸಿ ಬಂದೆವು. ಅನಂತರದಲ್ಲಿ ನಮ್ಮ ಹೆಗ್ಗಳಿಕೆಯನ್ನು ತಿಳಿಸಿದಾಗ ಅವರು ಶುಭ ಕೋರಿದುದಂತೂ ಮರೆಯಲಾಗದ ಸಂಗತಿ. ಅಂದಿನ ಏರುಕಲ್ಲು ಆರೋಹಣವನ್ನು ಮೊತ್ತ ಮೊದಲನೆಯದಾಗಿ ಪೂರೈಸಿದ ಮಹಿಳಾ ಭಾಗಿ ನಮ್ಮ ಕಾಲೇಜಿನ ಕುಮಾರಿ ಶಶಿಕಲಾ ಜಾಯ್ಸ್ ಎನ್ನುವುದಂತೂ ಹರ್ಷದ ಹಾಗೂ ಹೆಮ್ಮೆಯ ವಿಷಯ. ಈ ಆರೋಹಣದಿಂದ ನಾವು ಭಿನ್ನಾಣವಿಲ್ಲದೆ ಸುಖ ಕಷ್ಟಗಳಲ್ಲಿ ಪರಸ್ಪರ ಸಹಾನುಭಾಗಿಗಳಾಗುವ ಔದಾರ್ಯದ ಪಾಠವನ್ನು ಕಲಿತೆವು. 3. ನೋಡದ ಕಾಡು, ಅಡ್ಡಿನಡುಕ ಕೃಷ್ಣ ಭಟ್. ಹಾವು ಹಕ್ಕಿಗಳಿಲ್ಲದ ಕಾಡು, ಕಗ್ಗಲ್ಲ ತುಂಡುಗಳನ್ನು ಹುದುಗಿಸಿಕೊಂಡ ಮಿದು ಮಣ್ಣು ತಪ್ಪಲು. ಚಳಿಗಾಲದಲ್ಲೂ ಸುಖ ಶೀತಲ ಗಾಳಿ ಬೆಟ್ಟದ ರಾತ್ರಿ ಕಾಡು ಎಷ್ಟು ನೀರವವೆಂದು ತಿಳಿಸಿತು. ಅಲೆ ಅಲೆಯಾಗಿ ಬರುವ ಗಾಳಿ ತಪ್ಪಲಿಗೆ ಹರಡಿ ದೈತ್ಯ ಮರಗಳನ್ನು ಅಪ್ಪಿ ಆಡಿಸಿದಾಗ ಅರೆನಿದ್ದೆಯ ಮಂಪರಿನಲ್ಲಿ ವರ್ಷಧಾರೆಯ ಧೋದೋ ಸದ್ದು, ಮಳೆಯ ಹನಿಯೂ ಇಲ್ಲ. ಎಚ್ಚೆತ್ತಾಗ ತಂಪಾದ ಉಸಿರು, ಒಂದು ತಪ್ಪಲಿಗೆ ನೆರಳು, ಮತ್ತೊಂದು ತಪ್ಪಲಿಗೆ ಎಳೆ ಬಿಸಿಲು. ಬೆಟ್ಟದ ಆ ಮುಂಜಾನೆ ಹೊಚ್ಚ ಹೊಸದು. ಮುಂದುವರಿಯಲಿದೆ.